ಪಾಲರಿಂದ ಹಲವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, 3 ಕೋಟಿ ಜನರಿಗೆ ಮನೆ, ರಾಮದಾಸ್ ಅಠವಳೆ ಸ್ಪಷ್ಟನೆ. ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವ ಮಕ್ಕಳಿಗೆ ವಸತಿ ಶಾಲೆ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಭೂಮಿಯ ತಾಪಮಾನ ಹೆಚ್ಚುತ್ತಿದೆ, ಜಾಗೃತರಾಗೋಣ. ಗಿಡ ಮರ ಪಕ್ಷಿ ಸಂಕುಲ ಒಟ್ಟು ಪರಿಸರ ಉಳಿದರೆ ನಮ್ಮ ಉಳಿವು. ಪರಿಸರದ ಉಳಿವು ಯಾರಿಂದ? ನನ್ನಿಂದ, ನನ್ನಿಂದ, ನನ್ನಿಂದ. ಇದು ಪ್ರತಿಯೊಬ್ಬನ ಧ್ಯೇಯ ಮಂತ್ರವಾಗಲಿ. ನಮಗಿರುವುದು ಇದೊಂದೇ ಭೂಮಿ. ಇಲ್ಲಿಯ ವನಸಿರಿಯನ್ನು ಉಳಿಸೋಣ, ಬೆಳೆಸೋಣ, ಮುಂದಿನ ಜನಾಂಗಕ್ಕೆ ವಹಿಸಿಕೊಡೋಣ. ಆಕಾಶವಾಣಿ ಸಮಯ 6:51. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ ಕುರಿತು ಡಾ ರಾಧಾ ಬಿಎನ್ ಅವರೊಡನೆ ಸಂದರ್ಶನ. ತಿಪಟೂರು ತಾಲೂಕು ಕೋಟನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಕೃಷಿರಂಗದ ಆರಂಭದಲ್ಲಿ ಕೇಳೋಣ ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ. ಈ ಕುರಿತು ಡಾ ರಾಧಾ ಬಿಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಮತ್ತು ವಿಜ್ಞಾನಿಗಳಾದ ಡಾಕ್ಟರ್ ಬಿಎನ್ ರಾಧಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಾಧಾ ಮೇಡಮ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ ಬಗ್ಗೆ ಮಾಹಿತಿ ಮಾಡಿಕೊಳ್ಬೇಕು. ಬೀಜ ಮೊಳಕೆ ಪರೀಕ್ಷೆ ಅಂದ್ರೆ ಏನು, ಇದರಿಂದ ಏನು ಅವರಿಗೆ ನಮ್ಮ ರೈತರಿಗೆ ಲಾಭ ಉಂಟಾಗುತ್ತೆ, ಹೊಲದಲ್ಲಿ ಯಾವ ತರ ಈ ತರ ಈ ಒಂದು ಬೀಜ ಮೊಳಕೆಯ ಪರೀಕ್ಷೆ ಮಾಡಬೇಕಾಗುತ್ತೆ, ಒಂದೊಂದಾಗಿ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡ್ಬೇಕು. ಖಂಡಿತ ಸರ್. ಮೊದಲನೇದಾಗಿ ಬೀಜ ಪರೀಕ್ಷೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹಾಗಂದ್ರೆ ಏನಪ್ಪ ಅಂತಂತಂದ್ರೆ, ಈ ಪರೀಕ್ಷೆ ಒಂದು ಮಾದರಿಯಲ್ಲಿ ಎಷ್ಟು ಶೇಕಡ ಅಂದ್ರೆ ಈ ಪರೀಕ್ಷೆಯಿಂದ ನಾವು ಏನ್ ತಿಳ್ಕೋಬಹುದು ಅಂತಂದ್ರೆ, ಎಷ್ಟು ಬೀಜಗಳು ಜೀವಂತವಾಗಿದೆ ಅಂತ ಗೊತ್ತಾಗುತ್ತೆ. ಎರಡನೇದಾಗಿ ಏನಪ್ಪ ಅಂತಂತಂದ್ರೆ, ಮತ್ತೆ ಸೂಕ್ತ ಪರಿಸ್ಥಿತಿಯಲ್ಲಿ ನಾವೇನಾದ್ರೂ ಬಿತ್ತನೆ ಮಾಡಿದಾಗ ಅದಕ್ಕೆ ನಿಜವಾಗ್ಲೂ ಬೀಜಕ್ಕೆ ನಿಜವಾಗ್ಲೂ ಮೊಳಕೆ ಹೊಡೆಯುವ ಸಾಮರ್ಥ್ಯ ಇದೆಯೋ ಇಲ್ವೋ ಎಂಬುದನ್ನು ನಿರ್ಧಾರ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಮತ್ತೆ ಸಾಮಾನ್ಯವಾಗಿ ಏನ್ ಮಾಡ್ತಾರಪ್ಪ ಅಂತಂತಂದ್ರೆ, ಬಿತ್ತನೆಗೆ ಮುಂಚೆ ಗುಣಮಟ್ಟದ ಬೀಜವನ್ನು ಮೌಲ್ಯಮಾಪನ ಮಾಡಲೇಬೇಕು. ಮೌಲ್ಯಮಾಪನ ಮಾಡಿದ್ರೆ ಹಂಗೆ ಬಿತ್ತನೆ ಮಾಡ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ, ಕೆಲವೊಂದ್ಸತಿ ಮೊಳಕೆ ಬರೋದೇ ಇಲ್ಲ. ಅಂತ ಟೈಮಲ್ಲಿ ಏನು ಮೌಲ್ಯ ನಿಜವಾಗ್ಲೂ ನಾವು ಯೂಸ್ ಮಾಡ್ತಿರೋದ ಬೀಜಕ್ಕೆ ಮೊಳಕೆ ಹೊಡೆಯೋ ಸಾಮರ್ಥ್ಯ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ರೈತರು ಮುಂದುವರಿಯೋದು ಉತ್ತಮ ಆಗುತ್ತೆ. ಆಮೇಲೆ ಈಗ ಈ ಬೀಜ ಮೊಳಕೆಯ ಉದ್ದೇಶ ಏನು, ಯಾಕೆ ಇದನ್ನ ಈ ಒಂದು ಪರೀಕ್ಷೆನ ಮಾಡಬೇಕಾಗುತ್ತೆ? ತುಂಬಾ ಒಳ್ಳೆ ಪ್ರಶ್ನೆ ಸರ್ ಇದು. ರೈತರಿಗೆ ನಾವ್ ಯಾಕೆ ಪರೀಕ್ಷೆ ಮಾಡಬೇಕು ಅನ್ನೋದಕ್ಕೆ ಮೊದಲನೇದ ಕಾರಣ ಹೇಳ್ತೇನೆ. ಮೊದಲನೇದಾಗಿ ಏನಪ್ಪಾ ಅಂತಂತಂದ್ರೆ, ಆಗ್ಲೇ ಹೇಳ್ದಂಗೆ ನಾವು ಉಪಯೋಗಿಸುವಂತ ಬೀಜಕ್ಕೆ ಜೀವ ಇದೆಯೋ ಇಲ್ವೋ ಅಂತ ಖಾತ್ರಿಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎರಡನೇದೇನಪ್ಪಾ ಅಂತಂತಂದ್ರೆ, ಬಿತ್ತನೆಗೆ ಮುಂಚೆನೆ ನಾವು ಯೂಸ್ ಮಾಡೋ ಬೀಜದ ಗುಣಮಟ್ಟ ಹೇಗಿದೆ ಮೌಲ್ಯಮಾಪನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಮೂರನೇದೇನಪ್ಪಾ ಅಂತಂದ್ರೆ, ಕಳಪೆ ಅಥವಾ ಸತ್ತ ಬೀಜಗಳನ್ನು ಬಿತ್ತನೆ ಮಾಡದೆ ತಡೆಗಟ್ಟಬಹುದು. ಅಂದ್ರೆ ಯಾವ್ದೇ ತರ ಕಳಪೆ ಬೀಜಗಳನ್ನ ಬಿತ್ತನೆ ಮಾಡೋದಕ್ಕೆ ಹೋಗಬಾರದು. ನಾಲ್ಕನೇದೇನಪ್ಪಾ ಅಂತಂತಂದ್ರೆ, ಬೀಜ ಪ್ರಮಾಣ ಮತ್ತು ಕ್ಷೇತ್ರ ನಿರ್ವಹಣೆ ಬಗ್ಗೆ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಹಂಗಂದ್ರೆ ಏನಪ್ಪ ಅಂತಂದ್ರೆ, ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ, ಈಗ ಜರ್ಮಿನೇಷನ್ ಪರ್ಸೆಂಟ್ 100ಕ್ಕೆ 100 ಬೀಜನೂ ಹುಟ್ಟಿದ್ರೆ ಏನ್ ಸಮಸ್ಯೆ ಆಗೋದಿಲ್ಲ. 100 ಬೀಜ ಹಾಕಿ ಅದ್ರಲ್ಲಿ 90 ಬೀಜ ಮಾತ್ರ ಬಂದ್ರೆ ಇನ್ನು 10 ಬೀಜದ್ದು ಪರಿಣಾಮ ಆಗುತ್ತೆ. ಅಂತ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ, 100 ಬೀಜದ ಬದಲು 110 ಬೀಜ ಹಾಕಿದಾಗ ನಮಗೆ ಕರೆಕ್ಟ್ ಆಗಿ 100 ಬೀಜ ಹುಟ್ಟುತ್ತೆ ಅಲ್ಲಿ. ಮತ್ತೆ ಬೆಳೆಯ ನಿಲುವು ಮತ್ತೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಇದು ತುಂಬಾನೇ ರೈತರಿಗೆ ಪರಿಣಾಮಕಾರಿ ಅಂತಾನೆ ಹೇಳಬಹುದು. ಇನ್ನೊಂದು ಡಾಕ್ಟರ್ ರಾಧಾ ಮೇಡಮ್ ಅವರೇ, ಬಿತ್ತನೆ ಪೂರ್ವ ಬೀಜ ಮೊಳಕೆ ಪರೀಕ್ಷೆಯಲ್ಲಿ ಇದನ್ನ ಯಾಕೆ ಇದು ಮುಖ್ಯ ಅಂತ ಹೇಳ್ತಾರೆ ನಮ್ಮ ರೈತರು? ಹೌದು, ಇದು ರೈತರಿಗೆ ಇದು ಬಹು ಮುಖ್ಯವಾದ ಪರೀಕ್ಷೆ ಅಂತಾನೆ ಹೇಳಬಹುದು. ಯಾಕಪ್ಪ ಅಂತಂತಂದ್ರೆ, ರೈತರಿಗೆ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ, ಕಳಪೆ ಯಾವ್ದೇ ಒಂದು ಈಗ ಏನು ಅವ್ರ ಪರಿಕರಗಳನ್ನ ಯೂಸ್ ಮಾಡ್ತಾರೆ ಅದನ್ನೆಲ್ಲಾನು ನೀಟಾಗಿ ಉಪಯೋಗಿಸ್ಕೋಬೇಕು ಅಂತಂತಂದ್ರೆ ಉತ್ತಮ ಬೀಜ ಬಿತ್ತನೆ ಮಾಡಿದಾಗ ಅಷ್ಟೇ ಅದು ಸಾಧ್ಯವಾಗುತ್ತೆ. ಅಕಸ್ಮಾತ್ ಏನಾದ್ರೂ ಕಳಪೆ ಬೀಜಕ್ಕೆ ನೀವು ಒಳ್ಳೆ ಗೊಬ್ಬರ ನೀರು ಕೊಟ್ಟು ಎಲ್ಲಾ ಮಾಡಿದ್ರು ಸಹಿತ ಜರ್ಮಿನೇಷನ್ ಅಥವಾ ಮೊಳಕೆ ಬರೋದೇ ಇಲ್ಲ. ಮೊಳಕೆನೆ ಬಂದಿಲ್ಲ ಅಂತಂದ್ರೆ ನಾವು ಇನ್ನೆಲ್ಲಿ ಸಸಿಗಳು ಬರೋದು, ಸಸಿನೇ ಇಲ್ಲ ಅಂತಂದ್ರೆ ಇನ್ನೆಲ್ಲಿ ಬೆಳೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಸೊ ಹಾಗಾಗಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಈ ಪರೀಕ್ಷೆ ಮಾಡಿದ ನಂತರನೇ ಬಿತ್ತನೆಗೆ ಹೋಗೋದು ಮುಖ್ಯ ಆಗುತ್ತೆ ಸರ್. ಇದು ಇನ್ನೊಂದು, ಈಗ ಅಭಿಯಾನ್ ರಾಧ ಮೇಡಮ್ ಅವರೇ, ಈ ಬಿತ್ತನೆ ಪೂರ್ವ ಬೀಜ ಮೊಳಕೆಯಲ್ಲಿ ಎಷ್ಟು ವಿಧಾನ ಇದೆ, ಯಾವ ತರ ಪರೀಕ್ಷೆ ವಿಧಾನ ಮಾಡಬೇಕಾಗುತ್ತೆ? ಆಕ್ಚುಲಿ ಮೂರು ವಿಧಾನ ಇದೆ ಸರ್. ನಾವು ಕಾಗದದ ಮೇಲೆ ಮತ್ತೆ ಕಾಗದದ ಮಧ್ಯೆ ಮತ್ತೆ ಮರಳು ಪರೀಕ್ಷೆ ಅಂತ ಹೇಳ್ತೀವಿ. ಆದ್ರೆ ರೈತರಿಗೆ ಆರಾಮಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದು ಪರೀಕ್ಷೆ ಬಗ್ಗೆ ವಿವರಿಸ್ತೀನಿ ನಾನು. ಅಂದ್ರೆ ಲ್ಯಾಬ್ ಅಲ್ಲಿ ಈ ಮೂರು ವಿಧಗಳನ್ನ ಇದ್ ಮಾಡ್ತಾರೆ. ಆದ್ರೆ ಈ ರೈತರಿಗೆ ಯಾವ ತರ ಪರೀಕ್ಷೆ ಮಾಡ್ಕೋಬಹುದು ಅಂದ್ರೆ, ಅವ್ರು ಕಡಿಮೆ ಅಲ್ಲಿ ಸಿಗುವಂತ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಈ ಪರೀಕ್ಷೆನ ನಿಖರವಾಗಿ ಯಾವ ತರ ಮಾಡಬಹುದು ಅಂತ ಹೇಳ್ಕೊಡ್ತೇನೆ. ಇದರಲ್ಲಿ ಏನು ಅಂತಂತಂದ್ರೆ, ಮೊದಲನೇದಾಗಿ ಬೇಕಾಗಿರೋ ಸಾಮಗ್ರಿಗಳೇನಪ್ಪ ಅಂತಂದ್ರೆ ವಿಧಾನ, ಮೊದಲನೇದಾಗಿ ವಿಧಾನ ಹೇಳುತ್ತೇನೆ ನಾನು, ಅಂದ್ರೆ ಸಾಮಗ್ರಿಗಳು ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನಂತಂದ್ರೆ, ಕನಿಷ್ಠ ಪಕ್ಷ 400 ಬೀಜಗಳು ಬೇಕಾಗುತ್ತೆ ಈ ಪರೀಕ್ಷೆ ಮಾಡೋದಕ್ಕೆ. ಲೆಕ್ಕ ಮಾಡಬೇಕು 400 ಬೀಜ ಅಂದ್ರೆ ಒಂದೊಂದಕ್ಕೆ ಒಂದು ರೆಪ್ಲಿಕೇಶನ್ ಅಂತ ಹೇಳ್ತೇವೆ. 100 ಬೀಜ ಬಗಸೆ ಆಗ್ಬಹುದು ಸಾಮಾನ್ಯ ಸರ್, ಅದು ಗಾತ್ರದ ಮೇಲೆ ಹೋಗುತ್ತೆ. ಭತ್ತಕ್ಕೆ ಈಗ ಸ್ವಲ್ಪ ಮಧ್ಯ ಗಾತ್ರ ಮಧ್ಯಮ ಅಂತ ಹೇಳ್ತೇವೆ, ಮಧ್ಯಮ ಗಾತ್ರ. ಅದೇ ನೀವು ರಾಗಿ ಆದ್ರೆ ಸ್ವಲ್ಪ ಕಡಿಮೆ ಸಿಗ್ಬೋದು ನಿಮಗೆ, ಇನ್ನು ಕಡಿಮೆ ಸಿಗುತ್ತೆ. ಮತ್ತೆ ನೀವು ಯಾವ್ದಾದ್ರು ಒಂದು ಮಾಮೂಲಿ ನಾವು ಜರ್ಮಿನೇಷನ್ ಪೇಪರ್ ಅಂತ ಹೇಳ್ತೇವೆ ಅಥವಾ ಪೇಪರ್ ಟವಲ್ ಅಂತ ಹೇಳ್ತೇವೆ, ಅಕಸ್ಮಾತ್ ಅದ್ ಮನೆಯಲ್ಲಿ ಯಾರಿಗೂ ಸಿಗೋದಿಲ್ಲ, ಸಿಗದೇ ಇದ್ರೂ ಪರವಾಗಿಲ್ಲ, ಒಂದು ಕಾಟನ್ ಬಟ್ಟೆ ತಗೋಬಹುದು ನೀವು, ಹತ್ತಿ ಬಟ್ಟೆ ತಗೋಬಹುದು. ಮತ್ತೆ ನೀರು ಬೇಕಾಗುತ್ತೆ ಅದಕ್ಕೆ, ಮತ್ತೆ ಒಂದು ಪ್ಲಾಸ್ಟಿಕ್ ಟ್ರೇ. ಮನೆಯಲ್ಲೆಲ್ಲ ನಾವೇನಾದ್ರೂ ಇದೆಲ್ಲ ಹಾಕೊಳ್ಳೋದಕ್ಕೆ ಟ್ರೇ ಇಟ್ಕೊಂಡಿರ್ತೀವಲ್ವಾ, ಹಾಕೊಳ್ಳೋದಕ್ಕೆ ಟ್ರೇ ತಗೊಂಡ್ರೆ ಸಾಕು. ಇಷ್ಟು ನಮಗೆ ಸಾಮಗ್ರಿಗಳು ಬೇಕಾಗೋದು ನೋಡಿ, ಎಷ್ಟು ಕಡಿಮೆ ಇದ್ರಲ್ಲಿ ನಾವು ಪರೀಕ್ಷೆ ಮಾಡಬಹುದಲ್ವಾ. ಮತ್ತೆ ಈಗ ಯಾವ ತರ ಮಾಡಬೇಕು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಏನಪ್ಪ ಅಂತಂದ್ರೆ, ಆಗ್ಲೇ ಹೇಳದಂಗೆ ರ್ಯಾಂಡಮ್ ಆಗಿ ತಗೋಬೇಕು ಅಂತ ಹೇಳ್ತೀವಿ. ಸಿ ಬೀಜನ ರ್ಯಾಂಡಮ್ ಅಂದ್ರೆ ಯಾದೃಚ್ಛಿಕವಾಗಿ ತಗೋಬೇಕು. ಹೌದು, ಏನೋ ಚಂದ ಇರೋದ ದಪ್ಪ ದಪ್ಪ ಬೀಜಗಳು ತಗೊಂಡ್ಬಿಟ್ಟು ನಾವು ಬೀಜ ಪರೀಕ್ಷೆ ಮಾಡಿಬಿಟ್ಟು ನಂದು ಫುಲ್ ಕ್ರಾಪ್ ಬಂದ್ಬಿಡುತ್ತೆ ಅಂತ ನಿರ್ಣಯ ತಗೋಬಾರ್ದು. ಸಣ್ಣ ಬೀಜನು ತಗೋಬೇಕು, ದಪ್ಪ ಬೀಜನು ತಗೋಬೇಕು, ಮಧ್ಯಮ ಗಾತ್ರದಂತ ಬೀಜನು ತಗೋಬೇಕು, ಎಲ್ಲ ಅಂಶಗಳು ಬಂದಿರ್ಬೇಕು ಅಂತದನ್ನ 400 ಬೀಜಗಳನ್ನ ನಾವು ತಗೋಬೇಕಾಗತ್ತೆ. ಅದ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಆಗ್ಲೇ ಹೇಳದಂಗೆ ನಾವು ಕಾಟನ್ ಬಟ್ಟೆ ಅಂತ ಹೇಳದೆ ನಾನು, ಹತ್ತಿ ಬಟ್ಟೆ ಏನಿರುತ್ತೋ ಅದನ್ನ ನೀಟಾಗಿ ನೀರಲ್ಲಿ ಅದ್ದಬೇಕು. ಮತ್ತೆ ಜಾಸ್ತಿ ನೀರ್ ಇರಬಾರ್ದು, ಅದ್ರಲ್ಲಿ ನೀರನ್ನ ಹಿಂಡ್ ಬಿಡಬೇಕು, ಹಿಂಡ್ ತೆಗಿಬೇಕು, ಸ್ವಲ್ಪ ಇರಬೇಕಷ್ಟೇ, ಒದ್ದೆ ಇರಬೇಕಷ್ಟೇ. ಮತ್ತೆ ಅದರಲ್ಲಿ ಅದ್ರ ಮೇಲೆ ನೀಟಾಗಿ ಒಂದು ಟೇಬಲ್ ಮೇಲೆ ಬಟ್ಟೆಯನ್ನ ನೀಟಾಗಿ ಹಾಸಿ ಅದ್ರ ಮೇಲೆ ಬೀಜನ ಒಂದೊಂದೇ ಸಮವಾಗಿ ಹರಡಬೇಕು, ನೀಟಾಗಿ ಇಟ್ಕೊಂಡು ಹೋಗ್ಬೇಕು, ಲೈನ್ ಆಗಿ ಇಟ್ಕೊಂಡು ಹೋದ್ರೂ ನಡೆಯುತ್ತೆ. ಇದಾದ ಮೇಲೆ ಅದೇ ಸೇಮ್ ಅದೇನ್ ಸೈಜ್ ಬಟ್ಟೆ ತಗೊಂಡಿರ್ತಿರೋ ಅದೇ ತರ ಸೇಮ್ ಇರೋ ಬಟ್ಟೆನ ಇನ್ನೊಂದು ಪೇಪರ್ ತಗೊಂಡಿದ್ರೆ ಪೇಪರ್, ಬಟ್ಟೆ ತಗೊಂಡಿದ್ರೆ ಬಟ್ಟೆನ ಮುಚ್ಚಬೇಕಾಗತ್ತೆ. ಮುಚ್ಚಿ ಅದೇ ಅದನ್ನ ನೀಟಾಗಿ ರೋಲ್ ಮಾಡ್ಕೋಬೇಕಾಗತ್ತೆ. ರೋಲ್ ಮಾಡಾದ್ಮೇಲೆ ಈ ಒಂದು ಸುತ್ತಿ ಒಂದ್ ಸ್ವಲ್ಪ ಬೆಚ್ಚಿಗಿರುವಂತ ಪ್ಲೇಸ್ ಅಲ್ಲಿ ಇಟ್ಕೋಬೇಕಾಗತ್ತೆ. ನಾವು ಸ್ವಲ್ಪ ಬಿಸಿ ಇರ್ಬೇಕು ಅಷ್ಟೇ, ಜಾಸ್ತಿ ಇರಬಾರ್ದು. ಹಬ್ಬಬ್ಬ ಅಂತಂದ್ರೆ ಒಂದ್ 20-30 ಡಿಗ್ರಿ ಟೆಂಪರೇಚರ್ ಇದ್ರೆ ಸಾಕಾಗತ್ತೆ. ಮತ್ತೆ ಕೆಲವೊಂದ್ಸತಿ ತೀರಾ ಹೊರಗಡೆ ಜಾಸ್ತಿ ಟೆಂಪರೇಚರ್ ಇದೆ, ಬಿಸಿ ಜಾಸ್ತಿ ಇದೆ, ಇಡಬಾರ್ದು. ಅಕಸ್ಮಾತ್ ಹೊರಗಡೆ ಜಾಸ್ತಿ ಬಿಸಿ ಇದೆ ಅಂತ ಹೇಳಿದಾಗ ಒಂದ್ 3 ದಿನಕ್ಕೊಮ್ಮೆ ಒಂದ್ ಸ್ವಲ್ಪ ನೀರು ಚಿಮುಕಿಸ್ಬೇಕಷ್ಟೇ ಅದ್ರ ಮೇಲೆ, ಬಟ್ಟೆ ಮೇಲೆ. ಏನು ತೇವಾಂಶ ನೋಡ್ಕೋಬೇಕು, ತೀರಾ ಅದು ಕಂಪ್ಲೀಟ್ ಒಣಗಬಾರದು. ಇದಾದ್ಮೇಲೆ ಏನು ಅಂತಂದ್ರೆ, ಕೆಲವೊಂದು ಅದು ಒಂದೊಂದು ಕ್ರಾಪ್ ಕನಿಷ್ಠ ಪಕ್ಷ ಒಂದ್ 10 ದಿನ ಆದ್ರೂ ಬಿಡಬೇಕಾಗುತ್ತೆ, 7-10 ದಿನ. ಭತ್ತಕ್ಕಾದ್ರೆ 14 ದಿನ ಬಿಡಬೇಕಾಗುತ್ತೆ. ಅದೇ ನೀವೇನಾದ್ರೂ ಜೋಳಕ್ಕಾದ್ರೆ ಒಂದ್ 7 ದಿನಕ್ಕೆ ಬಂದ್ಬಿಡುತ್ತೆ ಮೊಳಕೆ ಬಂದ್ಬಿಡುತ್ತೆ. ಅಟ್ಲೀಸ್ಟ್ ಯಾವ್ದೇ ಒಂದು ಕ್ರಾಪ್ಗೆ ರೈತರಿಗೆ ಏನು ಕನಿಷ್ಠ ಪಕ್ಷ ಒಂದ್ 10 ದಿನ ಆದ್ಮೇಲೆ ನೀವು ಅದನ್ನ ತೆಗೆದು ನೋಡಿದಾಗ ಮತ್ತೆ ನೀವು ಕೇಳ್ಬೋದು, ಮೇಡಮ್ ಈಗ ತೆಗೆದು ನೋಡ್ತೀವಿ ಹೇಗೆ ಮೊಳಕೆ ಪ್ರಮಾಣ ಎಷ್ಟಿದೆ ಏನು ಅಂತ ಹೇಗೆ ನಾವು ಗೊತ್ತುಪಡಿಸ್ಕೊಳ್ಳೋದು ಅಂತ ಹೇಳಿದಾಗ, ಇದಕ್ಕೆ ವೆರಿ ಸಿಂಪಲ್ ಮೆಥಡ್ ಇಷ್ಟೇ. ನೀವು ಆಗ್ಲೇ ಹೇಳದಂಗೆ ಈಗ ಒಂದೊಂದು 400 ಬೀಜದಲ್ಲಿ ಎಷ್ಟು ಬೀಜ ಮೊಳಕೆ ಹೊಡೆದಿದೆ, ಈಗ ಫಾರ್ ಎಕ್ಸಾಂಪಲ್ 100 ಬೀಜ, ಉದಾಹರಣೆಗೆ 100 ಬೀಜ ಹಾಕಿದೀರ ಅನ್ಕೊಳ್ಳೋಣ, 100 ಬೀಜದಲ್ಲಿ ಮೊಳಕೆ ಹೊಡೆದ ಬೀಜಗಳು ಎಷ್ಟು ಅಂತ ಲೆಕ್ಕ ಮಾಡ್ಕೋಬೇಕಾಗತ್ತೆ. 100 ಬೀಜದಲ್ಲಿ ಏನಾದ್ರೂ ಈಗ 90 ಬೀಜ ಏನಾದ್ರೂ ಮೊಳಕೆ ಹೊಡೆದಿದ್ರೆ ಅದರದ್ದು ಮೊಳಕೆ ಪ್ರಮಾಣ ಶೇಕಡವಾರು ಎಷ್ಟಿರುತ್ತೆ? 90 ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಎಷ್ಟು ಬೀಜ ಹಾಕಿದ್ರೆ ಅದರಲ್ಲಿ ಎಷ್ಟು ಬೀಜ ಮೊಳಕೆ ಹೊಡೆದಿದೆ. 70 ಬೀಜ ಹೊಡೆದಿದ್ರೆ 70 ಶೇಕಡ ಅಂತ ಬರು ಅಂತ ಅನ್ಕೊಂತೀವಿ, 90 ಬಂದಿದ್ರೆ 90 ಅಂತ ಹೇಳ್ತೀವಿ. ಅದರಲ್ಲೂ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ಪರ್ಸೆಂಟೇಜ್ ಅಂತ ಒಂದೇ ನೋಡಬಾರ್ದು, ಎಷ್ಟು ಮೊಳಕೆ ಬಂದಿದೆ ಅಂತ ಅಷ್ಟೇ ನೋಡಬಾರ್ದು. ಅದರಲ್ಲಿ ಉತ್ತಮ ಮೊಳಕೆ ಹೊಡೆದಂತ ಸಸಿಗಳು ಎಷ್ಟಿದ್ದವು, ಸಸಿಗಳು ಎಷ್ಟಿದ್ದವು ಎಲ್ಲ ನೋಡ್ಬೇಕು. ಅದ್ರಲ್ಲಿ ಮೂರು ಏನು ಬೇರೆ ಬೇರೆ ಇರುತ್ತೆ. ಮೊದಲನೇದಾಗಿ ಏನಂದ್ರೆ ಉತ್ತಮ ಮೊಳಕೆ ಬಂದಂತ ಸಸಿಗಳಾಗಿರ್ಬೋದು ಅಥವಾ ಬೀಜ ಅಂತ ಹೇಳ್ತೀವಿ. ವಿಕೃತ ಮೊಳಕೆ ಅಂತಂದ್ರೆ ಕೆಲವೊಂದು ಬೀಜಕ್ಕೆ ಬರೀ ಬೇರು ಬಂದಿರುತ್ತೆ, ಕೆಲವೊಂದಕ್ಕೆ ಕಾಂಡ ಬಂದಿರೋದಿಲ್ಲ, ಸುಳಿ ಬಂದಿರೋದಿಲ್ಲ, ಕೆಲವೊಂದಕ್ಕೆ ಸುಳಿ ಬಂದಿರುತ್ತೆ, ಕೆಲವೊಂದಕ್ಕೆ ಬೇರು ಬಂದಿಲ್ಲ, ಅಂತವನ್ನು ವಿಕೃತ ಮೊಳಕೆ ಬೀಜಗಳು ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ನಾವು ಉತ್ತಮ ಬೀಜ ಅಂತ ಕನ್ಸಿಡರ್ ಮಾಡಬಾರದು. ಯೋಗ್ಯ ಅಲ್ಲ, ನೀವು ಅದು ಬೆಳೆ ಕೊಡಲ್ಲ. ಹೌದು, ನಾವು ಮೊಳಕೆ ಶೇಕಡವಾರನ್ನ ಕಂಡಿಡ್ಕೋಬೇಕಂದ್ರೆ ಉತ್ತಮ ಮೊಳಕೆ ಹೊಡೆದಂತ ಬೀಜಗಳು ಮಾತ್ರ ಏನು ಆಯ್ಕೆ ಮಾಡ್ಕೋಬೇಕು. ಮತ್ತೆ ಅದನ್ನ ಬಿಟ್ಟು ಇನ್ನು ಕೆಲವೊಂದು ಗಟ್ಟಿ ಬೀಜ ಬರ್ತವೆ, ಕೆಲವೊಂದ್ಸತಿ ಏನು ಮೊಳಕೆನೆ ಹೊಡೆದಿರೋದಿಲ್ಲ, ಅಂತವನ್ನು ಕನ್ಸಿಡರ್ ಮಾಡಬಾರದು. ಕೆಲವೊಂದ್ಸತಿ ಸತ್ತ ಬೀಜ ಇರ್ತವೆ, ಕೊಳತೋಗಿರುವಂತ ಬೀಜ ಇರ್ತವೆ, ಅಂತ ಟೈಮಲ್ಲಿ ಏನು ಇವನ್ನೆಲ್ಲ ಪಕ್ಕಕ್ಕೆ ತೆಗೆದಿಟ್ಟು ಉತ್ತಮ ಮೊಳಕೆ ಬಂದಿರುವಂತ ಬೀಜಗಳ ಆಧಾರದ ಮೇಲೆ ಶೇಕಡವಾರನ್ನ ಕಂಡಿಡ್ಕೋಬೇಕಾಗುತ್ತೆ. 400 ಬೀಜವನ್ನ ಈ ಒಂದು ಹತ್ತಿ ಬಟ್ಟೆ ಮೇಲೆ ಹಾಕಿದ್ರಿ ಅಂದ್ರೆ ಒಂದೇ ಬಟ್ಟೆ ಮೇಲೆ ಹಾಕಬಾರದು, 100 ಬೀಜಕ್ಕೆ ಒಂದೊಂದು ಉಪಯೋಗಿಸಬೇಕು. ಅದೇ ಅದೇ, ಈಗ ನಾವು 400 ಬೀಜ ತಗೊಂಡಿರಿ ಅಂದ್ರೆ ಅದರಲ್ಲಿ 10 ಇಲ್ಲ ಅಂದ್ರೆ ತಮ್ದು ಪ್ರಮಾಣ 360 ಅಂದ್ರೆ ಶೇಕಡವಾರ ನಿಮಗೆ 90 ಹತ್ತು ಹೋಗಿದಾವ ಅಂದ್ರೆ ಇನ್ನು 90 ಉಳಿದಿರುತ್ತೆ. ಹೌದು, ಈಗ ನೀವು 90 ಬಂದ ತಕ್ಷಣ ನಾನು ನಿಜವಾಗ್ಲೂ ಇದನ್ನ ಉಪಯೋಗಿಸಬಹುದಾ ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ನಿಮಗೆ. ಜನರಲ್ ಆಗಿ ರೈತರು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದ್ರೆ, ಯಾವುದೇ ಒಂದು ಬೆಳೆಗೆ 85% ಹೆಚ್ಚು ಪರ್ಸೆಂಟೇಜ್ ಏನಾದ್ರೂ ಬಂತೆ ಮೊಳಕೆ ಪ್ರಮಾಣ ತೋರಿಸಿದ್ರಲ್ಲಿ ಅಂತದ್ ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ಬಿತ್ತನೆಗೆ ಉಪಯೋಗಿಸಬಹುದು. ನೀವು ರೈತ ಬಾಂಧವರು ತಿಳ್ಕೊಬೇಕು, ಶೇಕಡ 85 ಮೇಲೆ ತಾವು ತಗೊಂಡಂತ ಒಂದು ಬೀಜಗಳ ಪ್ರಮಾಣ ಮೊಳಕೆ ಹೊಡೆದಿದೆ ಅಂದ್ರೆ ಅದು ತಾವು ಬಿತ್ತನೆಗೆ ಯೋಗ್ಯವಾದ ಪ್ರಮಾಣೀಕರಿಸಿದ ಬೀಜ ತಗೊಳ್ರಿ ಅಂತ ಹೇಳಿ ಸರ್ಕಾರ ಕೂಡ, ತಾವು ಕೂಡ ವಿಜ್ಞಾನಿಗಳಾಗಿ ಇದನ್ನೇ ತಾವು ರೈತರಿಗೆ ಸಲಹೆ ನೀಡ್ತೀರಿ, ಇದನ್ನು ಉಪಯೋಗಿಸಬಹುದು ಅಂತ. ಹೌದು, ಅದೇ ಏನಾದ್ರೆ 70-85 ತೋರಿಸ್ತ ಅನ್ಕೊಳ್ಳಿ ಶೇಕಡವಾರು ಬೀಜದ, ಅದಕ್ಕೆ ಏನು ಅಂತಂದ್ರೆ ಸ್ವಲ್ಪ ಏನು ಅದ್ರ ಜೊತೆಗೆ ಎಕ್ಸ್ಟ್ರಾ ಬೀಜ ನೀವು ಆಡ್ ಮಾಡ್ಕೋಬೇಕಾಗುತ್ತೆ. ಈಗ ಒಂದ್ ಎಕರೆಗೆ ಏನಾದ್ರು ಒಂದ್ 5 ಕೆಜಿ ಬೀಜ ನೀವು ಬಿತ್ತನೆ ಮಾಡ್ತಾ ಇದೀರ ಅಂತಂದ್ರೆ ಅದ್ರ ಬದಲಾಗಿ 5 ಕೆಜಿ ಬದಲಾಗಿ ಒಂದು 3 ಕೆಜಿ ಎಕ್ಸ್ಟ್ರಾ ಹಾಕ್ಬೇಕಾಗುತ್ತೆ. ಎರಡ್ ಮೂರ್ ಕೆಜಿ ಎಕ್ಸ್ಟ್ರಾ ಹಾಕೊಂಡ್ರೆ ಕೊಡೋದ್ರೆ ನಿಮ್ದು ಅದೇ ಕುಂಠಿತ ಆಗಿದೆಯಲ್ಲ ಪ್ರಮಾಣ, ಆ ಬೀಜ ಮೊಳಕೆಯ ಪ್ರಮಾಣ ಸರಿದೂಸ್ಕೋಬಹುದು. ಅದೇ ಏನಾದ್ರು 70 ಕಡಿಮೆ ತೋರಿಸ್ತು ಅಂತಂದ್ರೆ ಅಂತ ಬೀಜನ ನೀವು ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರದು. ನೀವು ಉಪಯೋಗಿಸಿದ್ರೆ ಅದು ಮೈ ಮೇಲೆ ಬರ್ತದೆ, ನಿಮ್ ಖರ್ಚು ವೆಚ್ಚ ಏನು ನಿಮ್ಗೆ ಹುಟ್ಟಂಗಿಲ್ಲ, ನಿಮ್ಗೆ ಇಟ್ಟಂಗಿಲ್ಲ, ನಿಮ್ ಸಂಪೂರ್ಣ ಅದು ನಿಮ್ ಕೈ ಹಿಡಿಯೋದಿಲ್ಲ. ಹೌದು ಹೌದು, ರೈತರು ನೀವು ಕೊರಗದೆ ಆಗುತ್ತೆ. ಹೌದು, ಅಕಸ್ಮಾತ್ ಏನಾದ್ರೂ ನಾವು ಅಂತ ಬೀಜನೇ ಅದೇ ಇರೋದು ನಮ್ಮ ಹತ್ರ ನಾವು ಮಾಡ್ಲೇಬೇಕು ಅಂತಾಗ ಸ್ವಲ್ಪ ಏನಾದ್ರು ಬೀಜೋಪಚಾರ ಮಾಡಿ ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತದೆ ಪ್ರಮಾಣದಲ್ಲಿ, ಸ್ವಲ್ಪ ಪ್ರಮಾಣದಲ್ಲಿ, ಆದ್ರೆ ತೀರಾ ಅಲ್ಲ, ಒಂದ್ 10% ಇಂಪ್ರೂವ್ ಮಾಡಬಹುದು. 70 ಬೀಜ ಹುಟ್ಟಂಗ್ ನೋಡ್ಕೋಬಹುದು, ಅಲ್ಲ 100 ಇದೆ ಅಂತಂದ್ರೆ ಒಂದು 80 ಮಾಡಬಹುದು, ಮಾಡಬಹುದು 10 ಬೀಜನ ಪಕ್ಕ ಬೀಜೋಪಚಾರ ಮಾಡಿ ಮಾಡಿ ನೀವು ಪದ್ಧತಿ ಪ್ರಕಾರ ಮಾಡ್ತಾ 80% ಮಾಡಬಹುದು. ಸ್ವಲ್ಪ ಒಂದು ನಿಮ್ಗೆ ನಿಮ್ ಕೈ ಹಿಡಿತದ ಅವಾಗ, ಆವಾಗ ಆದ್ರೆ ಅದು ತ್ರಾಸದಾಯಕ. ಆದ್ರೆ ಅದು ನಮ್ಗೆ ಅಂದ್ರೆ ಏನು ಇನ್ನು ಬೇರೆ ಆಪ್ಷನ್ ಇಲ್ಲ, ನಮ್ಗೆ ಇದೇ ಬೀಜ ಇರೋದು ಅನ್ನೋ ಪಕ್ಷದಲ್ಲಿ ಇದನ್ನ ಮಾಡಬಹುದು. ಆದ್ರೆ ನಾವು ಬಿತ್ತನೆ ಮಾಡೋ ಬೀಜ ಕನಿಷ್ಠ ಪಕ್ಷ 85 ಮೇಲಿದ್ರೆ ನಮಗೆ ಸ್ವಲ್ಪ ಅನುಕೂಲ ಅನುಕೂಲ ಮತ್ತೆ ಅದು ನಿಮ್ಗೆ ಕೈ ಹಿಡಿತದ ಅಂತ. ಹೌದು ಸರ್, ರೈತರಿಗೆ. ಹೌದು ಹೌದು. ಮತ್ತೆ ಈಗ ಇಷ್ಟೆಲ್ಲ ಪ್ರಯೋಜನ ಕೂಡ ಇದೆ ಅಂತಾರೆ ಈ ಒಂದು ಬಿತ್ತನೆ ಪೂರ್ವ ಮೊಳಕೆ ಪರೀಕ್ಷೆ ಮಾಡೋದ್ರಿಂದ, ಏನೇನು ಪ್ರಯೋಜನ ಇರ್ಬೋದು ರಾಧಾ ಮೇಡಮ್ ಅವರೇ? ಸರ್, ಇದರಲ್ಲಿ ತುಂಬಾ ರೈತರಿಗೆ ಭಾರಿ ಪ್ರಯೋಜನಗಳಿದೆ. ಮೊದಲನೇ ಪ್ರಯೋಜನ ಏನಪ್ಪಾ ಅಂತಂದ್ರೆ, ಈ ಮೊದಲನೇದಾಗಿ ನಿಜವಾಗ್ಲೂ ಆಗ್ಲೇ ಹೇಳದಂಗೆ ಉತ್ತಮ ಗುಣಮಟ್ಟದ ಬೀಜದ ಉಪಯೋಗಿಸ್ತಾ ಇದೀವೋ ಇಲ್ವೋ ಸಾಮಗ್ರಿಯಾಗಿ ಅಂತ ಖಚಿತಪಡಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅಂತಂತಂದ್ರೆ ಅಕಸ್ಮಾತ್ ಏನಾದ್ರೂ ಅದಕ್ಕೆ ಜೀವಂತಿಕೆ ಇಲ್ಲ, ಅದಕ್ಕೆ ಏನು ಸತ್ತೋಗಿದೆ ಬೀಜ ಅಂತಂದ್ರೆ ಅಂತ ಟೈಮಲ್ಲಿ ರೈತರು ತಿರಸ್ಕರಿಸಬಹುದು. ಆಗ್ಲೇ ಹೇಳ್ದಂಗೆ ನಾವು 70% ಕಡಿಮೆ ಇತ್ತು ಅಂತಂದ್ರೆ ನಾವು ಅಂತ ಬೀಜನ ಉಪಯೋಗಿಸ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಮತ್ತೆ ನಾವೇನು ಬಿತ್ತನೆ ಮಾಡಾದ್ಮೇಲೆ ಈ ಕಳಪೆ ಬೀಜನ ಅಕಸ್ಮಾತ್ ಕಡಿಮೆ ಜರ್ಮಿನೇಷನ್ ಪರ್ಸೆಂಟೇಜ್ ಬರುವಂತ ಬೀಜನ ಏನಾದ್ರೂ ಬಿತ್ತನೆ ಮಾಡಿದ್ರೆ ಆಗಿ ಮತ್ತೆ ಅದೇ ಅಸಮಾನ ಮೊಳಕೆ ಬರುತ್ತೆ, ಬೆಳೆ ನಿಲ್ಲುವ ಅವಕಾಶಗಳು ಸಹಿತ ಕಡಿಮೆ ಇರುತ್ತವೆ, ಅಂತದನ್ನೆಲ್ಲ ಕಡಿಮೆ ಮಾಡ್ಕೋಬಹುದು. ಇದು ಮೊದಲನೇ ಅಂತ ಪ್ರಯೋಜನ. ಎರಡನೇದೇನು ಅಂತಂತಂದ್ರೆ ಕ್ಷೇತ್ರದ ಮೊಳಕೆ ದರವನ್ನು ಹೆಚ್ಚಿಸುತ್ತದೆ. ಹಂಗಂದ್ರೆ ಏನಪ್ಪಾ ಅಂತಂತಂದ್ರೆ ಸೀಡ್ ರೇಟ್ ಎಷ್ಟು ನಾವು ಹಾಕಬೇಕು, ಎಷ್ಟು ಬೀಜ, ಎಷ್ಟು ಕೆಜಿ ಬಿತ್ತನೆ ಬೀಜ ಹಾಕಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ ರೈತನಿಗೆ. ಅಕಸ್ಮಾತ್ ಈಗ ಆಗ್ಲೇ ಹೇಳದಂಗೆ ನಾನು ಒಂದು 78% ಇದೆ ಅಂತ ಅನ್ಕೋಣ. ಉದಾಹರಣ, 78% ಇದೆ ಅಥವಾ 80% ಇದೆ ಅಂತ ಅಂದಾಗ ಇನ್ನೊಂದೇ 1 ಕೆಜಿನೋ 2 ಕೆಜಿನೋ ಎಕ್ಸ್ಟ್ರಾ ಹಾಕಬೇಕು. ಎಷ್ಟು ಕೆಜಿ ಬಿತ್ತನೆ ಮಾಡ್ಕೋಬೇಕು ನಾವು ಕರೆಕ್ಟ್ ಆಗಿ ಬೆಳೆ ಇದು ಏನು ಜರ್ಮಿನೇಷನ್ ಬರೋದಕ್ಕೆ. ಮತ್ತೆ ಅವಾಗ ಏನಾಗುತ್ತೆ ಅಂತಂತಂದ್ರೆ ನೀಟಾಗಿ ಎಲ್ಲಾ ಕಡೆ ಜಮೀನಲ್ಲಿ ನೀಟಾಗಿ ಜರ್ಮಿನೇಷನ್ ಬರುತ್ತೆ, ಒಂದು ಕಡೆ ಬಂದು ಇನ್ನೊಂದು ಕಡೆ ಬರದೇ ಏನಿರ, ಅಂದ್ರೆ ಗರಿಷ್ಠ ಭೂಮಿ ಬಳಕೆ ಸಾಧ್ಯ ಆಗುತ್ತೆ. ಮೂರನೇದೇನಪ್ಪ ಅಂತಂತಂದ್ರೆ ಈ ನಾವೇನಾಗ್ಲೇ ಹೇಳದಂಗೆ ನಾವೇನು ಪರಿಕರಗಳು ಉಪಯೋಗಿಸ್ತೀವಿ ಒಂದು ಬೆಳೆಗೆ ಅದ್ರ ಮೇಲೆ ಆಗುವಂತಹ ಎಲ್ಲಾ ವೆಚ್ಚಗಳನ್ನು ಸಹಿತ ಉಳಿಸುತ್ತದೆ. ಏನಪ್ಪಾ ಅಂತಂದ್ರೆ ಅದು ಭೂಮಿ ಆಗಿರ್ಬೋದು, ಕಾರ್ಮಿಕ ಆಗಿರ್ಬೋದು, ಇಲ್ಲ ಗೊಬ್ಬರ, ಇಲ್ಲ ಅಂತಂತಂದ್ರೆ ಯಾವುದೇ ಒಂದು ಪ್ಲಾಂಟ್ ಪ್ರೊಟೆಕ್ಷನ್ ಕೆಮಿಕಲ್ಸ್, ನಾವ್ ಏನ್ ಕೆಮಿಕಲ್ಸ್ ಯೂಸ್ ಮಾಡ್ತೇವೋ ಅದ್ರ ಮೇಲೆ ಎಲ್ಲಾ ವ್ಯರ್ಥ ಆಗೋದನ್ನು ಸಹಿತ ನಾವು ಸಂಪನ್ಮೂಲದ ದಕ್ಷತೆಯನ್ನು ಸುಧಾರಿಸೋದಕ್ಕೆ ಸಾಧ್ಯ ಆಗುತ್ತೆ. ನಾಲ್ಕನೇದೇನಪ್ಪಾ ಅಂತಂತಂದ್ರೆ ಮರುಬಿತ್ತನೆಯನ್ನು ಇದು ನಿಜವಾಗ್ಲೂ ತಡೆಗಟ್ಟುತ್ತೆ. ಯಾಕಂತಂದ್ರೆ ಪ್ರತಿಯೊಂದು ಸತಿ ಏನಾಗುತ್ತೆ ಅಂದ್ರೆ ನಾನು ಇವನ್ ನಮ್ಮ ಹಳ್ಳಿ ಕಡೆ ನೋಡ್ತಾ ಇರ್ತೀನಿ ಸರ್, ಕೆಲವೊಂದ್ಸತಿ ಪಾಪ ಗೊತ್ತೋ ಗೊತ್ತಿಲ್ದಿರೋನೋ ಒಂದ್ ಸ್ವಲ್ಪ ಕಳಪೆ ಬೀಜಗಳನ್ನ ಅಥವಾ ಕಡಿಮೆ ಜರ್ಮಿನೇಷನ್ ಬರೋಂತ ಮೊಳಕೆ ಬರೋಂತ ಬೀಜ ಬಿತ್ತನೆ ಮಾಡ್ಬಿಟ್ಟಿರ್ತಾರೆ. ಆದ್ರೆ ಅವ್ರು ನೋಡ್ಕೊಂಡಿರೋದಿಲ್ಲ ನಾನು ಎಂತ ಬೀಜ ಬಿತ್ತನೆ ಮಾಡಿದ್ದೀನಿ ಅಂತ, ಮತ್ತೆ ಉಳುಮೆ ಮಾಡಿ ಮತ್ತೆ ಬಿತ್ತನೆ ಮಾಡುತ್ತಾರೆ. ಕೆಲವೊಂದ್ಸತಿ ಇಂತ ಬೀಜಕ್ಕೆ ಇಂತ ತಿಂಗಳಲ್ಲಿ ಇಂತ ಟೈಮಲ್ಲೇ ಬಿತ್ತನೆ ಮಾಡ್ಬೇಕು ಅಂತಿರುತ್ತೆ, ಆದ್ರೆ ಇದು ಗೊತ್ತಾಗಷ್ಟು 15-20 ದಿನ ಆಗ್ಬಿಟ್ಟಿರುತ್ತೆ ಅಲ್ಲಿ ಲೇಬಲ್ಲೂ ಕೂಡ. ಹೌದು, ಸೀಸನ್ ಇಂತದೆ ಅಂತ. ಹೌದು ಹೌದು. ಆದ್ರೆ ಈಗ ಜೂನ್ ಫಸ್ಟ್ ಗೆ ಹಾಕ್ಬೇಕು ಇಲ್ಲ ಜೂನ್ 15 ರೊಳಗೆ ಬಿತ್ತನೆ ಮಾಡ್ಬೇಕು ಅಂತಿರುತ್ತೆ. ನಾವು ಜೂನ್ ಫಸ್ಟ್ ಗೆ ಮಾಡಿರ್ತೀವಿ, ಜರ್ಮಿನೇಷನ್ ಬಂದಿರೋದಿಲ್ಲ, ಇದೆಲ್ಲ ಗೊತ್ತಾಗೋಷ್ಟೊತ್ತಿಗೆ ಜೂನ್ 20ನೇ ತಾರೀಕು ಆಗೋಗಿರುತ್ತೆ, ಆವಾಗ ಬೆಳೆ ಕ್ಯಾಲೆಂಡರ್ ವಿಳಂಬ ಆಗೋಗುತ್ತೆ. ಸೊ ಹಾಗಾಗಿ ಏನು ಅಂತಂತಂದ್ರೆ ಇದು ಏನು ಈ ಮೊಳಕೆ ಪರೀಕ್ಷೆ ಏನಪ್ಪ ಅಂತಂದ್ರೆ ಇಂತಹ ಅಪಾಯನ ತಡೆಗಟ್ಟೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಮತ್ತೆ ಅಂದ್ರೆ ಬೆಳೆ ಬೆಳಿಬೇಕಾದ್ರೆ ಬೆಳೆ ಕ್ಯಾಲೆಂಡರ್ದು ಮಹತ್ವ ಇಟ್ಕೋಬೇಕಾಗುತ್ತೆ. ಹೌದು ಹೌದು, ಖಂಡಿತ. ನೀವು ಇಂತ ದಿನ ಇಂತ ತಿಂಗಳಲ್ಲಿ ಬಿತ್ತನೆ ಮಾಡಿದ್ದೀರಿ, ಒಂದು ತಿಂಗಳ ಯಾವ್ದು 15ನೇ ತಾರೀಕಿಗೆ ಬಿತ್ತನೆ ಮಾಡಿದ್ರಿ, ಅಷ್ಟೊಳಗೆ ಮಾಡ್ಬಿಡ್ಬೇಕು ಅಂತ ಇರುತ್ತೆ. ಅದು 15ನೇ ತಾರೀಕಿಗೆ ಮಾಡಿದ ತಕ್ಷಣ ಒಂದು ಸಸಿ ಒಂದು 10 ದಿನಕ್ಕೆ ಅದು ಬಂದ್ಬಿಡ್ತದೆ, ಹಂಗೆ ಬೆಳ್ಕೊಂಡು ಒಂದು ಒಂದು ಹಂತ ಗಾತ್ರ ಬರ್ತದೆ, ಒಂದು ಎತ್ತರ ಬರ್ತದೆ. ಒಂದು ತಿಂಗಳಾದ್ಮೇಲೆ ನೀವು ಅದಕ್ಕೆ ತಕ್ಕಾದ ಒಂದು ಗೊಬ್ಬರ ಮತ್ತೆ ನಿರ್ವಹಣೆ ಎಲ್ಲ ಮಾಡ್ಬೇಕಾಗುತ್ತೆ. ಹಂತ ಹಂತವಾಗಿ ಮತ್ತೆ ಹೊಡೆ ಬರ್ತದೆ, ಅಂದ್ರೆ ಹೂ ಬರ ಇದಾಗುತ್ತೆ, ಮತ್ತೆ ಭತ್ತ ಕಾಯಿ ಕಟ್ಟುವ ಹಂತ ಬರ್ತದೆ, ಇತರ ಹಂತ ಹಂತ ಇರ್ತದೆ. ಅದು ಮಾಡ್ಕೊಂಡು ಹೋದಾಗ ಮಾತ್ರ ಅದು ಈ ಒಂದು ಬೆಳೆ ಕ್ಯಾಲೆಂಡರ್ ಪದ್ಧತಿ ಆಗುತ್ತೆ. ಈ ತಮಿಳುದಂಗೆ ಇದು ಇಲ್ಲ, ಹಿಂಗೆ ಬೀಜನ ಮಳೆದಿಲ್ಲ ಅಂದ್ರೆ ಬೆಳೆ ವ್ಯತ್ಯಾಸ ಆಗುತ್ತೆ. ಐದನೇ ಪ್ರಯೋಜನ ಏನಪ್ಪ ಅಂತಂತಂದ್ರೆ ಆಗ್ಲೇ ಹೇಳಿದಂಗೆ ಇಳುವರಿ ಮತ್ತೆ ಆದಾಯ ಖಂಡಿತ ಜಾಸ್ತಿನೇ ಆಗುತ್ತೆ. ಅಂದ್ರೆ ವೆಚ್ಚ ನಾವೇನ್ ಖರ್ಚು ಕಡಿಮೆ ಆದ್ರೆ ವೆಚ್ಚ ಆಗೋದು ಕಡಿಮೆ ಆಯ್ತು ಅಂತಂದ್ರೆ ಇಳುವರಿನೂ ಚೆನ್ನಾಗ್ ಬಂತು ಅಂತಂದ್ರೆ ರೈತನಿಗೆ ಖಂಡಿತವಾಗೂ ಆದಾಯ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಆಗ್ಲೇ ಹೇಳಿದಂಗೆ ಒಂದೊಂದು ಗುಣಮಟ್ಟದ ಬೀಜದಲ್ಲಿ ಇದು ಒಂದು ಮುಖ್ಯ ಗುಣಲಕ್ಷಣ, ಒಳ್ಳೆ ಜರ್ಮಿನೇಷನ್ ಬರುವಂತದ್ದು, ಮೊಳಕೆ ಒಡೆಯುವಂಥದ್ದು. ಅಂತ ಟೈಮಲ್ಲಿ ಒಳ್ಳೆ ಫಸಲು ಬಂತು ಅಂತಂದ್ರೆ ಒಳ್ಳೆ ಪ್ರೈಸ್ ಸಿಕ್ಕೇ ಸಿಗುತ್ತೆ. ಡಾಕ್ಟರ್ ರಾಧಾ ಮೇಡಮ್ ಅವರೇ, ಇನ್ನೊಂದು ಈಗ ಬೆಳೆ ಪ್ರದರ್ಶನ ಮತ್ತು ಉತ್ಪಾದಕತೆ ಮೇಲಿನ ಪರಿಣಾಮ ಅಂತಾರಲ್ಲ, ಹಂಗಂದ್ರೆ ಏನು, ಯಾರು ಇದು ಮಾಡಬೇಕಾಗುತ್ತೆ ಸರ್? ಆಕ್ಚುಲಿ ನಾವು ಬೆಳೆ ಮೊಳಕೆ ಪರೀಕ್ಷೆ ಮಾಡೋದ್ರಿಂದ ನಾವು ಮಾಡದೇ ಇದ್ರೆ ಉತ್ಪಾದನೆ ಮೇಲೆ ಆಗುವಂತ ಪರಿಣಾಮ ಏನು, ಮಾಡಿದ್ರೆ ಅದರ ಉತ್ಪಾದನೆ ಮೇಲೆ ಆಗುವಂತ ಪರಿಣಾಮ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಇದು ಯಾವ ತರ ಬೆಳೆ ಮೇಲೆ ಪರಿಣಾಮ ಬೀರುತ್ತೆ ಅಂತಂದ್ರೆ ಏಕರೂಪವಾಗಿ ಬೆಳವಣಿಗೆ ಮತ್ತೆ ಬೆಳೆ ನಿಲುವು ಇರುತ್ತೆ. ಮೊದಲನೇದಾಗಿ ಏಕರೂಪ, ಒಂದು ಕಳೆ ಗಿಡ ಒಂದು ಸಸಿ ಆಗೋದಕ್ಕೆ 4 ದಿನ ತಗಂತಿದೆ ಅಂತಂತಂದ್ರೆ ಅದೇ ನಮ್ಮ ಏನಾದ್ರೂ ಬೆಳೆ ಬೀಜ ಏನಾದ್ರೂ 3 ದಿನಕ್ಕೆ ಸಸಿಯಾಗಿ ಬರ್ತಿದೆ ಅಂತಂತಂದಾಗ ಅದು ತಗೊಳ್ಳೋ ಜಾಗ ಇದು ತಗೊಳ್ಳುತ್ತಾ? ಅದು ಉಪಯೋಗಿಸ್ಕೊಳ್ಳೋ ನಾವೇನು ಗೊಬ್ಬರ ಏನು, ಇವನ್ ಗಿಡ ಇವನ್ ಕಳೆ ಗಿಡನು ಗೊಬ್ಬರ, ನಾವು ಹಾಕೋ ಗೊಬ್ಬರನ ಉಪಯೋಗಿಸ್ಕೊಳ್ಳುತ್ತೆ, ಅದ್ರ ತಗೊಳ್ಳೋ ಬದಲು ಇದು ತಗೊಳ್ಳುತ್ತಾ? ಅಂದ್ರೆ ವೇಸ್ಟ್ ಆಗೋದೆಲ್ಲ ಕಡಿಮೆ ಆಗುತ್ತೆ, ಕಳೆಗಳೊಂದಿಗೆ ಉತ್ತಮವಾಗಿ ಸ್ಪರ್ಧೆ ಮಾಡುತ್ತೆ. ಅಕಸ್ಮಾತ್ ಏನಾದ್ರೂ ಅಲ್ಲಿ ಕಳೆ ಗಿಡಗಳಿಗೆ ಮೊಳಕೆ ಹೊಡಕ್ಕೆ ಜಾಗ ಇಲ್ಲ ಅಂತಂತಂದ್ರೆ ನೀವು ಎಕ್ಸ್ಟ್ರಾ ಕಳೆ ತೆಗೆಯೋ ಅವಶ್ಯಕತೆನು ಅಂದ್ರೆ ಜಾಸ್ತಿ ಇರೋದಿಲ್ಲ. ಮತ್ತೆ ಮೂರನೇದಾಗಿ ಏನಪ್ಪ ಅಂತಂದ್ರೆ ಏನು ಎಂತ ಒತ್ತಡ ಸಿಚುಯೇಷನ್ ಇದ್ರು ಸಹಿಷ್ಣುತೆ ಅಂತ ಹೇಳ್ತೀವಿ, ಸಹಿಷ್ಣುತೆಯನ್ನ ಹೆಚ್ಚಿಸುತ್ತದೆ. ಅಂದ್ರೆ ಸಿಂಪಲ್ ಆಗಿ ಏನು ಅಂತಂತಂದ್ರೆ ಈ ಕೀಟಬಾಧೆ ಮತ್ತೆ ಕೆಲವೊಂದ್ಸತಿ ನಾವು ಅದನ್ನ ಜೈವಿಕ ಮತ್ತೆ ಅಜೈವಿಕ ಒತ್ತಡ ಅಂತ ಹೇಳ್ತೀವಿ. ಜೈವಿಕ ಒತ್ತಡ ಅಂದ್ರೆ ಕೀಟ ರೋಗ ಬಾಧೆ ಅಂತ ಹೇಳ್ತೀವಿ. ಅದೇ ಅಜೈವಿಕ ಒತ್ತಡಗಳು ಯಾವ್ಯಾವ ಅಂದ್ರೆ ಬರ ಆಗಿರ್ಬೋದು, ಶಾಖ ಆಗಿರ್ಬೋದು, ಲವಣಾಂಶಗಳ ಕೊರತೆ ಆಗಿರ್ಬೋದು ಮಣ್ಣಲ್ಲಿ, ಇಂಥದ್ದೆಲ್ಲ ಏನಾಗುತ್ತೆ, ಇಂಥ ಒತ್ತಡ ಇದ್ರು ಸಹಿತ ಒಳ್ಳೆ ಮೊಳಕೆ ಹೊಡೆಯುವಂತ ಇದ್ರು ಸಹಿತ ಎಬಿಲಿಟಿ ಇತ್ತು ಅಂತಂತಂದ್ರೆ ಇಂಥ ಟೈಮಲ್ಲೂ ಸಹಿತ ಒಳ್ಳೆ ಸಸಿ ಬಂದು ಇಳುವರಿ ಕೊಡೋಕೆ ಸಾಧ್ಯ ಆಗುತ್ತೆ. ನಾಲ್ಕನೇದೇನಪ್ಪ ಅಂತಂತಂದ್ರೆ ಎಫಿಷಿಯಂಟ್ ಇಟ್ಟಲೆ ಏನು ಎಫಿಷಿಯಂಟ್ ಆಗಿ ಗೊಬ್ಬರ ಮತ್ತೆ ನೀರಿನ ಬಳಕೆ ಉಪಯೋಗಿಸ್ಕೋಬಹುದು. ಐದನೇದೇನಪ್ಪ ಅಂತಂತಂದ್ರೆ ಅಂತಿಮ ಬೆಳೆ ಇಳುವರಿ. ಈಗ ರಾಧಾ ಮೇಡಮ್ ಅವರ, ಈಗ ರೈತರ ಅಳವಡಿಕೆ ಅಂತಂದ್ರಿ, ಮತ್ತೆ ಅದರಿಂದ ಯಾವ ಪರಿಣಾಮ ಆಗ್ತದೆ ಪರಿಣಾಮ ಅಂತ ಹೇಳಿದ್ರಿ, ಹಿಂಗಂದ್ರೆ ಏನು ಇದರ ಈ ವಿಷಯ? ಸರ್, ರೈತರ ಅಳವಡಿಕೆ ಅಂತಂತಂದ್ರೆ ಅಂದ್ರೆ ಯಾವ್ದೇ ಒಂದು ಪರೀಕ್ಷೆ ಮಾಡಬೇಕು ಅಂತಂದ್ರೆ ಅವರಿಗೆ ತೀರಾ ಟೆಕ್ನಾಲಜಿ ಏನಾದ್ರೂ ಗೊತ್ತಿರಬೇಕಾ, ಎಲ್ಲ ತಿಳಿದಿರಬೇಕಾ ಅನ್ನೋದು ಏನು ಇರೋದಿಲ್ಲ. ಇದರಿಂದ ಏನಂದ್ರೆ ಇದು ಸುಲಭ ಮತ್ತೆ ಕಡಿಮೆ ವೆಚ್ಚದ ಅಭ್ಯಾಸ. ಅದು ಮೊದಲನೇದಾಗಿ ಹೆಂಗಪ್ಪ ಅಂತಂತಂದ್ರೆ, ರೈತ ಮನೆಯಲ್ಲೇ ಅಥವಾ ಅಕಸ್ಮಾತ್ ಜಮೀನಲ್ಲೇ ಕನಿಷ್ಠ ಸಾಮಗ್ರಿಗಳೊಂದಿಗೆ ಮಾಡಬಹುದಂತ ಒಂದು ಸಿಂಪಲ್, ಸರಳ ಮತ್ತು ವೆರಿ ಎಫಿಷಿಯಂಟ್ ಅಂತ ಹೇಳ್ತೀವಿ ನಾವು, ಸಾಮರ್ಥ್ಯವುಳ್ಳ ವಿಧಾನವಾಗಿದೆ. ಅದಕ್ಕೆ ಏನು ಎಂತ ಆಧುನಿಕ ಸಲಕರಣೆಗಳೇನು ಬೇಕಾಗಿರೋದಿಲ್ಲ, ಅಥವಾ ಏನು ತರಬೇತಿ ಏನು ಅಗತ್ಯ ಇರೋದಿಲ್ಲ ಈ ಪರೀಕ್ಷೆ ಮಾಡೋದಕ್ಕೆ. ಎರಡನೇದೇನಪ್ಪ ಅಂತಂತಂದ್ರೆ, ಬೀಜ ಯೋಜನೆಗೆ ಸಹಾಯ ಮಾಡುತ್ತೆ. ಆಗ್ಲೇ ಹೇಳ್ದಂಗೆ ನಾವು ಬಿತ್ತನೆ ಎಷ್ಟು ಬೀಜ ಬಿತ್ತಬೇಕಾಗುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ ರೈತರಿಗೆ, ಮತ್ತೆ ಅದಕ್ಕೇನಾದ್ರೂ ಬೀಜೋಪಚಾರ ಮಾಡೋ ಅಗತ್ಯ ಇದೆಯೋ ಅನ್ನೋದಕ್ಕೂ ಸಹಿತ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾಲ್ಕನೇದೇನಪ್ಪ ಅಂತಂತಂದ್ರೆ, ಯಾರ ಹತ್ರನೋ ಹೋಗ್ಬಿಟ್ಟು ನಮ್ದು ನಾವು ನಿಜವಾಗ್ಲೂ ಯೂಸ್ ಮಾಡ್ತಿರೋ ಬೀಜ ಕ್ವಾಲಿಟಿ ಸೀಡಾ ಅಲ್ವಾ ಅಂತ ಚೆಕ್ ಮಾಡೋದು ಏನ್ ಕೇಳೋ ಅವಶ್ಯಕತೆ ಇಲ್ಲ. ನಿನ್ನ ಸ್ವಂತ ಬುದ್ಧಿಯಿಂದ ನೀನೇ ಮಾಡ್ಕೋಬಹುದು. ಅಂದ್ರೆ ನೀನ್ ಅದೇನೋ ತೀರಾ ಬ್ರಹ್ಮವಿದ್ಯೆನೋ ಅಲ್ಲ, ಏನೋ ಅದ್ರಲ್ಲೇ ಸ್ವಲ್ಪ ವ್ಯತ್ಯಾಸ ಕಂಡ್ಕೊಂಡ್ಬಿಟ್ರೆ ಆಯ್ತು. ನನ್ನವ್ರ ಬೀಜ ತಗೊಳ್ಳೋದು, ಕಾಟನ್ ಬಟ್ಟೆಯಲ್ಲಿ ಕಟ್ಟೋದು, ಒಂದ್ 10 ದಿನ ಆದ್ಮೇಲೆ ನೋಡೋದು ನಾವ್ ಎಷ್ಟು ಬಂದಿದೆ ಅಂತ ಗೊತ್ತಾದ್ರೆ ನಾವ್ ಎಷ್ಟು ಬೀಜ ಬಿತ್ತನೆ ಮಾಡ್ಕೋಬಹುದು ಗೊತ್ತಾಗ್ಬಿಡತ್ತೆ. 100 ಬೀಜ ತಗೊಳ್ಳಿ, ಹೌದು, ಒಂದು 4 ಕಾಟನ್ ಬಟ್ಟೆ ತಗೊಳ್ಳಿ, ಹೌದು, ಅದರಲ್ಲಿ ಒದ್ದೆ ಮಾಡಿ, ಒದ್ದೆ ಮಾಡಿದ್ಮೇಲೆ ಒಂದ್ 100 ಬೀಜನ ನೀವು ಆ ಕಾಟನ್ ಬಟ್ಟೆಯಲ್ಲಿ ಸುತ್ತಿ ಅದು ಒಂದ್ 10 ದಿನ ಇಟ್ಬಿಡಿ, ಹೌದು, ಮತ್ತೆ ಅದು ಬಂದಿರುತ್ತೆ, ಅದು ಮೊಳಕೆ ಹೊಡೆದಿರುತ್ತೆ 10 ದಿನ ಆದ್ಮೇಲೆ. ಹೌದು ಹೌದು. ನಿಮ್ಗೆ ಈಗ 100 ಹಾಕಿದ ಒಂದು ಬೀಜದಲ್ಲಿ, ಒಂದು ಕಾಟನ್ ಬಟ್ಟೆಯಲ್ಲಿ, ಅದ್ರಲ್ಲಿ ಎಷ್ಟು ಮೊಳಕೆ ಹೊಡೆದಿದೆ, 90 ಅಂದ್ರೆ 90, 80 ಅಂದ್ರೆ 80% ಆಗಿರುತ್ತೆ ಅಂತ ತಿಳ್ಕೊಂಬಿಡೋದು. ಹೌದು. ಸೊ ಇಷ್ಟೆಲ್ಲ ಉಪಯೋಗಗಳಿಂದ ಬಿತ್ತನೆ ಮಾಡ್ಬೇಕಂತಾನೆ ಇಲ್ಲ, ನಿಮ್ಗೆ ನಿಮ್ ತಿಳುವಳಿಕೆಗಾಗಿ ಅದ್ ಮಾಡ್ಕೋಬಹುದು ಅಂತ. ಅಂದ್ರೆ ಸರ್, ಬಿತ್ತನೆ ಅದು ತಿಳುವಳಿಕೆ ಮಾಡ್ಕೋಬಹುದು. ಇನ್ನೊಂದೇನು ಅಂತಂದ್ರೆ, ಬಿತ್ತನೆಗೆ ಮುಂಚೆ ಈ ಪರೀಕ್ಷೆ ಮಾಡಿದ್ರೆ, ನಾನು ನಿಮ್ಗೆ ವಿಶ್ವಾಸ ಬಳಸಿದಂತ ಬೀಜಗಳು ಗುಣಮಟ್ಟದ್ದಾಗಿದೆ. ಹೌದು, ಖಂಡಿತ. ಅಲ್ಲಿ ಇರ್ತದೆ ಪ್ರಯೋಗಶಾಲೆಯಲ್ಲಿ ಅವರು ಪ್ರಮಾಣೀಕರಿಸಿರ್ತಾರೆ, ದಿನಾಂಕ ಬರೆದಿರ್ತಾರೆ, ಮತ್ತೆ ಅದು ವಾಯ್ದಿ ಯಾವ ದಿನದಲ್ಲಿ ಬಳಸಬೇಕು ಅನ್ನೋದು ಬರೆದಿರ್ತಾರೆ, ಅದು ಬೇರೆ. ನಿಮ್ಮ ವಿಶ್ವಾಸ ಬರ್ಲಿ ಒಂದ್ ಸ್ವಲ್ಪ. ಇನ್ನೊಂದು ಡಾಕ್ಟರ್ ಬಿ ಎನ್ ಮೇಡಮ್ ಅವರೇ, ಈಗ ರೈತ ತನ್ನ ಒಂದು ಬೀಜ ಬೆಳಿಬೇಕಾದ್ರೆ ಅಥವಾ ಬೀಜ ಸಿದ್ಧತೆ ಮಾಡ್ಕೋಬೇಕಾದ್ರೆ ಬಿತ್ತನೆಗೆ, ಹಂತ ಹಂತವಾಗಿ ಅವನು ತಾವು ಬೆಳೆದ ಒಂದು ಬೀಜದ ಒಂದು ಫೋಟೋ ಕೂಡ ತೆಗೆದುಕೊಳ್ಬಹುದಲ್ಲ, ಯಾಕಂದ್ರೆ ಗೊತ್ತಾಗುತ್ತೆ ಅವನಿಗೆ, ನಾನು ಹಿಂದಿನ ವರ್ಷ ಈ ತರ ನಂದು ಬಿತ್ತನೆ ಮಾಡಿದಾಗ ಈ ತರ ಮೊಳಕೆ ಹೊಡೆದಿತ್ತು, ಈ ಸರಿ ನಮ್ಗೆ ಈ ತರ ಮೊಳಕೆ ಹೊಡೆದಿದ್ಯಲ್ಲ, ಗೊತ್ತಾಗ್ಬಿಡ್ತದ ಅವರಿಗೆ. ಯಾಕಂದ್ರೆ ಇವತ್ತು ಆಧುನಿಕ ಕಾಲ, ಇವತ್ತು ಪ್ರತಿಯೊಂದು ಕೂಡ ತಾವು ಅನುಭವಿಸಬಹುದು. ನೀವು ಕಳೆದ ವರ್ಷದ ಫೋಟೋ ನಿಮ್ಮ ಹೊಲದ ಅಂದ್ರೆ ಎಲ್ಲಾ ಹಂತ ನಾ ಹೇಳೋದು, ಈಗ ಮೊಳಕೆ ಹೊಡೆಯದ ಹಂತ ಒಂದಲ್ಲ, ಅದ್ರ ಮೊಳಕೆ ಹೊಡೆದ ನಂತರ ಸ್ವಲ್ಪ ದಿನ, ಒಂದು 10 ದಿನದ್ದು, ಮತ್ತೆ ಒಂದು 20 ದಿನದ್ದು, ಮತ್ತೆ ಒಂದು ಹಂತ ಎತ್ತರ ಬಂದಿರ್ತದಲ್ಲ ಅದ್ರದ್ದು ಒಂದು ಫೋಟೋ ವಿಡಿಯೋ, ನೀವು ಏನು ಮಾಡ್ಕೋಬಹುದು. ಅತ್ ಮತ್ತೆ ಬೀಜ ಕಾಯಿ ಕಟ್ಟುವ ಹಂತ, ಮತ್ತೆ ಎಲ್ಲ ಹಂತನು ಕೂಡ ನೀವು ನಿರ್ವಹಣೆ ಯಾವ ತರ, ನೀರ್ದ ಹೆಂಗ ಹಾಕ್ತಾ ಹೋಗ್ತಿದ್ರಿ, ಅಥವಾ ಈಗ ಸಾವಯವ ಗೊಬ್ಬರನ ಹೆಂಗ ಕೊಡ್ತಾ ಹೋಗ್ತೀರಿ, ಎಲ್ಲದನ್ನು ನೀವು ಫೋಟೋ ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ತೋರಿಸಬಹುದು, ನೀವು ಖುಷಿ ಪಡಬಹುದು. ಈ ವರ್ಷದ ನನ್ನ ಬೆಳೆ ಈಗ 90 ದಿನಕ್ಕೋ 115 ದಿನಕ್ಕೋ ಬಂತಪ್ಪ, ಅದು ನಿಮ್ದು ಸಂಪೂರ್ಣ ನೀವು ಮಾಡಿದ ಕೆಲಸ ಕ್ಷಣಾರ್ಧದಲ್ಲಿ ನೀವು ನೋಡ್ಕೋಬಹುದು, ಇಂತಿಂತದೆಲ್ಲ ಮಾಡಿದ್ದೆ ಅಂತ ನೀವು ಕುಟುಂಬದವರ ಎಲ್ಲರೂ ಸೇರಿ ಅದರದ್ದು ಒಂದು ಅನುಭವ ನೀವು ತಗೋಬಹುದು. ಅದು ಎಂತ, ನೀವು ವಿಜ್ಞಾನಿಗಳಾಗಿ ಪ್ರಯೋಗಶಾಲೆಯಲ್ಲಿ ನೀವು ಮಾಡ್ತೀರಿ ಅದನ್ನ, ಆದ್ರೆ ನಮ್ಮ ರೈತರು ಯಾಕೆ ಮಾಡ್ಕೋಬಹುದು, ಮಾಡ್ತಾರೆ ಅವರು ಕೂಡ ನೆನಪಿರ್ತದ ಅವರಿಗೆ ಇಷ್ಟ ಬಂದಿತ್ತಂತ. ಆದ್ರೆ ಕಳೆದ ವರ್ಷದ ಬೆಳೆ ಗೊತ್ತಿರೋದಿಲ್ಲ ಅವರಿಗೆ, ಅನುಭವ ಅಷ್ಟೇ ಇರ್ತದೆ. ಈ ವರ್ಷ ಬೆಳೆ ಹೋಲಿಕೆ ಮಾಡಿದಾಗ ಕಳೆದ ವರ್ಷಕ್ಕಿಂತ ನಾ ಚೆನ್ನಾಗಿ ಮಾಡಬಹುದು ಅಂತೇಳಿ ಈ ವರ್ಷ ಅನುಭವಿಸಬಹುದು ಅವರು. ಹೌದು ಸರ್, ಹೌದು. ಇದು ಕೂಡ ರೈತರು ಹೊಸ ದಿನದಲ್ಲಿ, ಹೊಸ ಜಮಾನದಲ್ಲಿ, ಹೊಸ ಪ್ರಯೋಗಶಾಲೆಯಲ್ಲಿ ಹೇಗೆ ತಾವು ಮಾಡಬಹುದು, ಸಾಕಷ್ಟು ಈ ಬಗ್ಗೆ ಯೂಟ್ಯೂಬ್ಗಳು ಬಂದಿದೆ, ಸಾಕಷ್ಟು ಇದು ಬಂದಿರ್ತವೆ, ಪ್ರಯೋಗಶಾಲೆಯ ಒಂದು ಮಹತ್ವ ಏನಿದೆ, ರೈತರು ಕೂಡ ಇದನ್ನು ಅನುಭವಿಸಬಹುದು. ಖಂಡಿತ. ಆಯ್ತು, ಡಾಕ್ಟರ್ ರಾಧಾ ಬಿ ಎನ್ ಮೇಡಮ್ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ವಿಭಾಗದ ವಿಜ್ಞಾನಿಗಳಾಗಿ ಮತ್ತೆ ಸಹಾಯಕ ಪ್ರಾಧ್ಯಾಪಕರಾಗಿ ನಮ್ಮ ರೈತ ಬಾಂಧವರಿಗೆ ಈ ಒಂದು ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ ಬಗ್ಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನ ಕೊಟ್ರಿ. ಕೆಲವು ರೈತರು ಇರ್ತಾರೆ ಅವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ದಯವಿಟ್ಟು ಹೇಳಿ. ನನ್ನ ಸಂಪರ್ಕ ಸಂಖ್ಯೆ ಇಂತಿದೆ, 9111982186. ಮತ್ತೊಮ್ಮೆ ಹೇಳ್ತೇನೆ, 9111982186. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ ಈ ಕುರಿತು ಡಾಕ್ಟರ್ ರಾಧಾ ಬಿ ಎನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೋಟನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಭಜನೆ ಪದ. ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ, ಗುರುನಾಥನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ, ಅವಧೂತನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ. ಸುಮ್ಮನೆ ಕಾಲ ಕಳೆದು ಬಿಟ್ಟಲ್ಲೋ, ಗುರುನಾಥನ ಮರೆತು ಬಂದು ಹಂಗೆ ಹೋಗಿಬಿಟ್ಟಲ್ಲೋ. ಗುರುನಾಥ ಸದ್ಗುರುನಾಥ, ಗುರುನಾಥ ಸದ್ಗುರುನಾಥ, ಗುರುನಾಥ ಸದ್ಗುರುನಾಥ, ಗುರುನಾಥ ಸದ್ಗುರುನಾಥ. ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ, ಗುರುನಾಥನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ, ಅವಧೂತನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ. ಸುಮ್ಮನೆ ಕಾಲ ಕಳೆದು ಬಿಟ್ಟಲ್ಲೋ, ಗುರುನಾಥನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ, ಅವಧೂತನ ಮರೆತು ಬಂದು ಹಂಗೆ ಹೋಗಿಬಿಟ್ಟಲ್ಲೋ. ವಾಸನಾದಿ ಕರ್ಮವನ್ನು ಕಳೆಯ ನೀನು, ಹಿಂದೆ ಉಳಿದ ವಾಸನಾದಿ ಕರ್ಮವನ್ನು ಕಳೆಯ ನೀನು, ಹಿಂದೆ ಉಳಿದ ವಾಸನಾದಿ ಕರ್ಮವನ್ನು ಕಳೆಯ ನೀನು, ಹಿಂದೆ ಉಳಿದ ವಾಸನಾದಿ ಕರ್ಮವನ್ನು ಕಳೆಯ ನೀನು. ಸತ್ತು ಹುಟ್ಟಿ ಭವಕ್ಕೆ ಬಂದೇ, ಮರೆತು ಭವದಿನೊಂದೇ, ಗುರುವ ಮರೆತು ಭವದಿನೊಂದೇ. ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ, ಗುರುನಾಥನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ, ಅವಧೂತನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ. ಗುರುನಾಥ ಸದ್ಗುರುನಾಥ, ಅವನ ವಾಕ್ಯ ನಡೆಸಲಿಲ್ಲ, ಗುರುವ ನೀನು ನಂಬಲಿಲ್ಲ ಅವನ ವಾಕ್ಯ ನಡೆಸಲಿಲ್ಲ, ಗುರುವ ನೀನು ನಂಬಲಿಲ್ಲ ಅವನ ವಾಕ್ಯ ನಡೆಸಲಿಲ್ಲ, ಗುರುವ ನೀನು ನಂಬಲಿಲ್ಲ ಅವನ ವಾಕ್ಯ ನಡೆಸಲಿಲ್ಲ. ನಾನು ಎಂಬ ಅಮ್ಮು ಬಿಡದೆ, ನಾನು ಎಂಬ ಅಮ್ಮು ಬಿಡದೆ, ನಾನು ಎಂಬ ಅಮ್ಮು ಬಿಡದೆ ಭ್ರಾಂತಿ ಹೊಂದಿ ಅಳಿದೆಯಲ್ಲೋ, ಭ್ರಾಂತಿ ಹೊಂದಿ ಅಳಿದೆಯಲ್ಲೋ. ಸುಮ್ಮನೆ ಕಾಲ ಕಳೆದು ಬಿಟ್ಟಲ್ಲೋ, ಗುರುನಾಥನ ಮರೆತು ಬಂದು ಹೋಗಿ ಬಿಟ್ಟಲ್ಲೋ ಅವಧು ತನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟಲ್ಲೋ ಗುರುನಾಥ ಸದ್ಗುರುನಾಥ ಗುರುನಾಥ ತೊಳೆದರೇನು ಸೂಕ್ಷ್ಮತನುವ ತೊಳೆದೆಯೇನು ಬರಿದೆ ಮಯ್ಯ ತೊಳೆದರೇನು ಸೂಕ್ಷ್ಮತನುವ ತೊಳೆದೆಯೇನು ಬರಿದೆ ಮಯ್ಯ ತೊಳೆದರೇನು ಸೂಕ್ಷ್ಮತನುವ ತೊಳೆದೆಯೇನು ಬರಿದೆ ಮಯ್ಯ ತೊಳೆದರೇನು ಸೂಕ್ಷ್ಮತನುವ ತೊಳೆದೆಯೇನು ಶಂಕೆಯನ್ನು ಮನದಿ ಒಂದಿ ಕೊಚ್ಚೆಯಲ್ಲಿ ಬಿದ್ದೆಯಲ್ಲೋ ಕೊಚ್ಚೆಯಲ್ಲಿ ಬಿದ್ದೆಯಲ್ಲೋ ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ ಅವಧೂತನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ ಗುರುನಾಥ ಭಜಿಸಲಿಲ್ಲ ತತ್ವವನ್ನು ತಿಳಿಯಲಿಲ್ಲ ಭಕ್ತಿಯಿಂದ ಭಜಿಸಲಿಲ್ಲ ತತ್ವವನ್ನು ತಿಳಿಯಲಿಲ್ಲ ಭಕ್ತಿಯಿಂದ ಭಜಿಸಲಿಲ್ಲ ತತ್ವವನ್ನು ತಿಳಿಯಲಿಲ್ಲ ಭಕ್ತಿಯಿಂದ ಭಜಿಸಲಿಲ್ಲ ಸ್ವಾರ್ಥಕ್ಕಾಗಿ ದುಡಿದು ದುಡಿದು ನರೇಶ್ ಮತ್ತು ಸಂಗಡಿಗರಿಂದ ಇನ್ನೀಗ ಕೇಳೋಣ ಇನ್ನಾದರಿ ಜನ್ಮಕ್ಕೆ ಬೇಸರಿಕೆ ಇನ್ನಾದರಿ ಜನ್ಮಕ್ಕೆ ಬೇಸರಿಕೆ ಇನ್ನೊಳಗೆ ತೋರದೇಕೆ ಇನ್ನಾದರಿ ಜನ್ಮಕ್ಕೆ ಬೇಸರಿಕೆ ಇನ್ನೊಳಗೆ ತೋರದೇಕೆ ಇನ್ನಾದರಿ ಜನ್ಮಕ್ಕೆ ನಿನ್ನೊಳಗೆ ತೋರಬೇಕೆ. ಜೀವ ಶೂನ್ಯವಾಗದು ಯಾತಕೆ ನಿನ್ನ ಮಾನಸದ ಬಯಕೆ ಎಲೆ ಜೀವ ಶೂನ್ಯವಾಗದು ಯಾತಕೆ ಪಡೆಯದಿಹ ಪದವಿಯ